ಪ್ರಸಾರ 7:35. ಆಕಾಶವಾಣಿ ಮಡಿಕೇರಿ ಕೆಳಗರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕೃಷಿ ಮತ್ತು ಪರಿಸರ ಕುರಿತಾದಂಥ ಈ ನೇರ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೋಬಹುದು. ಹಾಗೆಯೇ ನಾವು ಕೇಳುವಂಥ ಸರಳವಾದ ಪ್ರಶ್ನೆಗೆ ಉತ್ತರವನ್ನು ಕೊಡೋದ್ರ ಮೂಲಕ ಬೇರೆ ರೈತರ ಒಂದು ಕೃಷಿ ಜ್ಞಾನವನ್ನು ಕೂಡ ಹೆಚ್ಚಿಸಬಹುದು. ತಾವು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 2285558, ಮಡಿಕೇರಿಯ STD ಕೋಡ್ 08272. ನಮ್ಮ ಜೊತೆಯಲ್ಲಿ ಈಗ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ನಮಸ್ಕಾರ ವಿನೋದ್. ನಮಸ್ತೆ ಸರ್, ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಈಗ ಬರೋ ಶನಿವಾರ ಇದೆಯಲ್ಲ, 28 ವಿಶ್ವ ರೇಬಿಸ್ ದಿನ ಅಂತ ಆಚರಿಸ್ತೀವಿ. ಮುಖ್ಯವಾದ ಇದರ ಒಂದು ಆಚರಣೆಯ ಉದ್ದೇಶ ಅಂತ ಅಂದರೆ ಈ ರೇಬಿಸ್ ಅನ್ನುವಂಥದ್ದು ಬಹಳ ಒಂದು ಮಾರಕವಾದ ಕಾಯಿಲೆ ಅಂತ ಹೇಳ್ಬೋದು. ಹೌದು. ಅದಕ್ಕೆ ಒಂದ್ಸರಿ ಕಾಯಿಲೆ ಬಂದ ಮೇಲೆ ಯಾವುದೇ ಔಷಧಿ ಇಲ್ಲ. ಈ ಕಾಯಿಲೆಗೆ ಲಸಿಕೆಯನ್ನು ಕಂಡಿಡಿದಂಥ ವಿಜ್ಞಾನಿ ಫ್ರಾನ್ಸ್ ದೇಶದ ಲೂಯಿ ಪಾಶ್ಚರ್ ಅಂತ, ಅವರು ತೀರ್ಕೊಂಡಂಥ ದಿನವನ್ನು ವಿಶ್ವ ರೇಬಿಸ್ ದಿನ ಅಂತ ಆಚರಿಸ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಈ ರೇಬಿಸ್ ಕಾಯಿಲೆ ಬಗ್ಗೆ ನಾವು ಮಾಹಿತಿಯನ್ನು ಕೊಡೋಣ. ಅದಕ್ಕಿಂತ ಮುಂಚೆ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಸರಿ ಸರ್. ಹಲೋ ಹಲೋ ಹಲೋ ಹಲೋ ಹಲೋ ನಮಸ್ಕಾರ. ತಮ್ಮ ಹೆಸರು? ಮೀರಾ ಅಂತ. ಯಾರು? ಮೀರಾ. ಮೀರಾ. ಆ ಮೀರಾ ಅವರು ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಬಿಳಗುಂದ. ಹೇಳಿ ಮೀರಾ ಅವರೇ, ಯಾವ್ಯಾವ ಬೆಳೆ ಬೆಳೀತೀರಾ? ನಾವು ಕಾಫಿ, ಉಳ್ಳಾಗಡ್ಡಿ, ಒಳ್ಳೆ ಮೆಣಸು ಇದೆ. ಏಲಕ್ಕಿನೂ ಇದೆಯಾ? ಏಲಕ್ಕಿ ಇದೆ. ಅಡಿಕೆನೂ ಇದೆ. ಅಡಿಕೆ ಯಾವ ಒಂದು ಹಂತದಲ್ಲಿದೆ ಈಗ? ಈಗ ಸ್ವಲ್ಪ ಸ್ವಲ್ಪ ಹಣ್ಣಾಗುಂಟು, ಕಾಯಿ ಉಂಟು, ಬೆಳೆ ಸುಮಾರು ಬೆಳೆದಾಗೆ ಉಂಟು ಈಗ ಸರ್. ಎಷ್ಟು ಮರಗಳು? ಒಂದು ಮರಕ್ಕೆ ಸರಾಸರಿ ಎಷ್ಟು ಇಳುವರಿ ಬರಬಹುದು ಮೀರಾ ಅವರೇ? ನಮ್ಗೆ ಈಗ ಎಲ್ಲಾ ಮರಗಳು ಫಸಲು ಬರ್ತಲ್ಲ ಸರ್, ಒಂದು 35-40 ಕ್ವಿಂಟಲ್ ಅಂದಾಜು ಇದೆ ಸರ್. ಅಂದ್ರೆ ನೀವೇ ಕೊಯ್ಲು ಮಾಡಿ ಅದನ್ನ ಮಾರಾಟ ಮಾಡ್ತೀರಾ ಅಥವಾ ಬೇರೆಯವರಿಗೆ? ಈಗ 2 ವರ್ಷದಿಂದ ತೋಟ ಕೊಡ್ತಾ ಇದ್ವಿ, ಜಾಸ್ತಿ ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ. ಹೇಗನ್ಸುತ್ತೆ ಅಡಿಕೆ ಕೃಷಿ? ಅದೇನೆ, ನಿಮ್ದು ಒಂದು 500 ಮರಗಳು ಇದಾವೆ ಅಂತ ಅಂದ್ರಲ್ಲ, ಎಷ್ಟು ಇಳುವರಿ ಆಗ್ಬೋದು? ಅಣೆಕಟ 15-20 ಮರ ಮುರಿದಾಕಿ ಹೋಗ್ತದೆ ಸರ್. ಅದೇ ಒಂದ್ಸರಿ ಬಂತು ಅಂದ್ರೆ ಬಹಳ ಕಷ್ಟ, ಎತ್ತರ ಇರ್ತಾವಲ್ಲ ಎತ್ತರ ಇರ್ತಾವಲ್ಲ ಮರಗಳು, ಹಾಗಾಗಿ ಸ್ವಲ್ಪ ಬೇಗ ಮುರಿದೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದ್ರೂ ಒಳ್ಳೆ ಲಾಭದಾಯಕನೇ ಅಲ್ಲ ಲಾಭ ಅಂದ್ರೆ ಅದು ಮಳೆ ಆಶ್ರದ್ದ ನಿಮ್ದು ನೀರನ್ನು ಕೊಡ್ತೀರೋ? ನೀರು ಕೊಡ್ತೀರ? ಚಿಕ್ಕದೊಂದು 5 ಫೀಟ್ ಮೋಟರ್ ಉಂಟು, ಕೆರೆ ಉಂಟು ನಮ್ದೆ. ಕೆರೆ ಉಂಟಾ? ಹಾ ಉಂಟು ಸರ್. ನೀರು ಕೊಡ್ತಾರೆ ಬೇಸಿಗೆಯಲ್ಲಿ ಅಲ್ಲ? ಬೇಸಿಗೆ ನೀರು ಕೊಡ್ತೀವಿ ಸರ್. ಅದೇ, ಯಾಕಂದ್ರೆ ಮಳೆ ಆಶ್ರಯದಲ್ಲಿ ಮಾಡೋದು ಕಷ್ಟ, ಮಳೆಗಾಲದಲ್ಲಿ ಪರವಾಗಿಲ್ಲ, ಬೇಸಿಗೆಯಲ್ಲಿ ಪರವಾಗಿಲ್ಲ, ಬೆಳೆ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಈ ಕೊಳೆ ರೋಗ ಎಲ್ಲ ಬಂತು ಮಳೆ ಜಾಸ್ತಿ ಆದಾಗ? ನಾವು ಇದು ಬೋರ್ಡ್ 2 ಸಲ ಸ್ಪ್ರೇ ಮಾಡ್ತೀವಿ ಸರ್. ಯಾವಾಗ ಸಿಂಪಡಣೆ ಮಾಡ್ತಾರೆ ಮೀರಾ ಅವರೇ? ನಾವು ಜೂನ್ ಫಸ್ಟಿಗೆ, ಆಮೇಲೆ ಈಗ ಸೆಪ್ಟೆಂಬರ್ಗೆ ಫಸ್ಟಿಗೆ ಮಾಡುದು. ಒಳ್ಳೆ ಕಾಲದಲ್ಲಿ ಮಾಡಿದ್ರೆ ಸರ್, ಅಂದ್ರೆ ಮಳೆಗಾಲ ಪ್ರಾರಂಭವಾದಕ್ಕಿಂತ ಮುಂಚೆ ಮಾಡ್ತೀರಿ? ಮಳೆಗಾಲ ಸ್ವಲ್ಪ ಕಡಿಮೆ ಆದ್ಮೇಲೆ ಮಾಡ್ತೀರ? ಅದು ನಿಮ್ಮ ಕಾಯಿಗಳಿಗೆ ಏನು ತೊಂದರೆ ಆಗಿಲ್ಲ? ಏನೇ ಇಲ್ಲ ಇಲ್ಲ ಸರ್. ಆದರೂ ಸ್ವಲ್ಪ ಸ್ವಾಭಾವಿಕವಾಗಿ ಬಿದ್ದೋಗ್ತವೆ. ಹೌದು ಹೌದು ಸರ್. ಒಟ್ಟಾರೆ ಅಡಿಕೆ ಕೃಷಿ ನಿಮಗೆ ಚೆನ್ನಾಗಿ ಕೈ ಹಿಡಿದಿದೆ ಅಂತ ಹೇಳ್ಬೋದು. ಕಾಫಿನೂ ಚೆನ್ನಾಗಿದೆಯಾ? ಕಾಫಿ ಇದೆ ಸರ್, ನಮಗೆ ದೊಡ್ಡ ತೋಟ ಏನಿಲ್ಲ, 3 ಎಕರೆ ತೋಟ. 3 ಎಕರೆ? ಕಾಫಿ ಕುಯ್ತೀವಿ ನಾವು, ಕಳೆದ ವರ್ಷ 110 ಕಿಲೋ ಕುಯ್ದಿದ್ವಿ. 3 ಎಕರೆಯಿಂದ? 3 ಎಕರೆ ಸರ್. ಒಳ್ಳೆ ಇಳುವರಿ ಅಂತ ಹೇಳಿ ಸರ್. ಅದು ನಿಮ್ದು ರೋಬಸ್ಟ ಕಾಫಿನ? ರೋಬಸ್ಟ ಸ್ವಲ್ಪ ಖರ್ಚಿಗೆ ಅರಬಿ ಇದೆ, ತುಂಬಾ ಏನಿಲ್ಲ. ಅರಬಿಕಾ ಅಂದ್ರೆ ಸ್ವಂತಕ್ಕೆ ಬಳಸ್ಕೊಳ್ತೀರಾ? ಅದು ಸ್ವಂತಕ್ಕೆ ಬಳಸ್ತೀವಿ ಸರ್. ನಿಮ್ಮ ಕಾಫಿ ಪುಡಿ ನೀವೇ ಮಾಡ್ಕೊಳ್ತೀರಿ? ಕಾಫಿ ಕೊಡ್ತೀವಿ, ಅದೊಂದು ಮಿಲ್ಲಿಗೆ ಕೊಟ್ರೆ, 5 ಕೆಜಿ ಕೊಟ್ರೆ ಒಂದೇ ಸಲ ಉಡಿ ಮಾಡಿ ಕೊಡ್ತಾರೆ. ಅದನ್ನೇ ಬಳಸ್ತೀರಾ ನೀವು? ಅದನ್ನೇ ಬಳಸ್ತೀವಿ ಸರ್, ಒಂದೊಂದು ವರ್ಷ ಬಳಸ್ತೀವಿ, ಒಂದೊಂದು ವರ್ಷ ರೋಬಸ್ಟನ್ನು ತಗೊಳ್ತೀವಿ. ಈ ಸರಿ ಇಳುವರಿ ಹೇಗೆ ಬರ್ಬೋದು ಅಂತೀರಿ? ಚೆನ್ನಾಗಿ ಹಿಡಿದಿದೆಯಾ ಹಣ್ಣು? ಅರಬ್ಬಿ ಕಾಫಿ ತುಂಬಾ ಇಲ್ಲ ಸರ್, ಅಷ್ಟೇ ಇರೋದು, ಒಂದು 25-30 ಸ್ವಲ್ಪ ಇತ್ತು. ನಾವು ಗಿಡ ಕಡ್ದು ರೋಬಸ್ಟ ಹಾಕಿದ್ದು. ರೋಬಸ್ಟ ಚೆನ್ನಾಗಿದೆಯಾ? ರೋಬಸ್ಟ ಚೆನ್ನಾಗಿದೆ, ಫಸಲು ಚೆನ್ನಾಗಿದೆ ಸರ್. ಚೆನ್ನಾಗಿ ಇದೆ. ಗೊಬ್ಬರ ಏನಾದ್ರು ಕೊಟ್ರೆ ಈ ತಿಂಗಳಲ್ಲಿ? ಗೊಬ್ಬರ ಕೊಟ್ಟ 3 ಸಲ ಕೊಟ್ಟಿದ್ದೀವಿ ಸರ್ ಈ ವರ್ಷ. ಯಾವ್ಯಾವಾಗ ಕೊಡ್ತೀರಾ ಮೀರಾ ಅವರು? ಫಸ್ಟ್ ಜೂನ್ ಅಲ್ಲಿ ಕೊಟ್ಟು, ಆಮೇಲೆ ಮಳೆ ಜಾಸ್ತಿ ಐತಲ್ಲ ಅಂತ ಹೇಳಿ ಯೂರಿಯಾ 3-4 ಕಿಲೋ ಕೊಟ್ಟು. ಅದೇ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಕೊಟ್ಟಿರಬಹುದು. ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಬಿಡು ಕೊಟ್ಟಿತ್ತಲ್ಲ ಮಳೆ, ಬಿಡು ಕೊಡುವಾಗ ಯೂರಿಯಾ ಕೊಟ್ಟ ಸರ್. ಆಮೇಲೆ ಪುನಃ ಈಗ ಮತ್ತೊಂದು ಅದ್ರ ಮೇಲೆ ಒಂದು ಸಲ ಪುನಃ ಈಗ ಈ ತಿಂಗಳು ಕೊಟ್ಟಿದ್ದೀವಿ ನಾವು. ಈ ತಿಂಗಳು 3 ಸರಿ ಕೊಡಬೇಕು ಅಂತ ಹೇಳ್ತಾರೆ. ಮಧ್ಯದಲ್ಲಿ ಅದೇ ಪೋಷಕಾಂಶಗಳೆಲ್ಲ ಕೊಚ್ಚೋಗಿರೋ ಸಾಧ್ಯತೆ ಇರುತ್ತೆ, ಅವಾಗ ಯೂರಿಯಾ ಕೂಡ ಹೋಗ್ತಾರೆ. ಮಣ್ಣು ಪರೀಕ್ಷೆ ಮಾಡ್ಬೇಕು ಅಂತ ಬಂತು, ಮತ್ತೆ ನೀರು ಇಲ್ಲ ಹಾಗೆ ನಿಲ್ಸಿದ್ವಿ. ಇನ್ ಬರೋ ಸರ್ ಕೊಡ್ಬೇಕು ಸರ್, ಸುಣ್ಣ ಹಾಕಿದೀವಿ 2 ವರ್ಷದ ಹಿಂದೆ ಸುಣ್ಣ ಹಾಕಿದೀವಿ, ಬರೋ ಸರ್ ಹಾಕ್ಬೇಕು ಸರ್ ಸುಣ್ಣ. ಸುಣ್ಣ ಯಾವಾಗ ಹಾಕ್ತೀರಾ? ಸುಣ್ಣ ನಾವು ಒಂದು ತೋಟದ ನೀರ ಸಿಕ್ತೀವಲ್ಲ, ಆಗ ನೀರು ತುಂಬಾ ಇದ್ರೆ ಆ ಟೈಮಲ್ಲಿ ಕೊಡ್ತೀವಿ. ಅಂದ್ರೆ ಈ ಹೂ ಮಳೆಗೆ ಸಂದರ್ಭದಲ್ಲ, ಹೂ ಮಳೆಗೆ ಕೊಡ್ಬೇಕು ಸರ್. ಹೂ ಮಳೆ ಸಂದರ್ಭದಲ್ಲಿ ಸುಣ್ಣ ಹಾಕ್ತೀರಾ ಹೇಗೆ? ಇಲ್ಲ ಇಲ್ಲ ಮಳೆಯಲ್ಲಿ ಹಾಕೋದಿಲ್ಲ ಸರ್. ಮತ್ತೆ ಯಾವಾಗ ಹಾಕ್ತೀರಾ ಸುಣ್ಣನ? ಮಳೆ ನೋಡ್ಕೊಂಡು, ನೀರು ಅಂಶ ಸ್ವಲ್ಪ ಆದ್ರೂ ಬೇಕಲ್ಲ ಸರ್. ಹೌದೌದೌದು, ಮಣ್ಣಲ್ಲಿ ತೇವಾಂಶ ಇದ್ದಾಗಲೇ ಕೊಡ್ಬೇಕು ಸುಣ್ಣನ. ಹೌದೌದು, ಇಲ್ಲಾಂದ್ರೆ ಏನು ಪ್ರಯೋಜನ ಆಗಲ್ಲ, ಗಾಳಿಗೆ ಎಲ್ಲ ಹಾರಿ ಹಾರೋಗುತ್ತೆ, ಮಣ್ಣಲ್ಲಿ ಅದು ಮಿಶ್ರ ಆಗಲ್ಲ ಅಲ್ವಾ? ಸುಣ್ಣನು ಕೊಡೋದು ನೀವು ಮೊದ್ಲಿಂದ ಅದೊಂದು ರೂಢಿ ಮಾಡ್ಕೊಂಡಿದ್ದೀರಿ, 2-3 ವರ್ಷಕ್ಕೊಂದ್ಸರಿ ಆದ್ರೂ ಕೊಡ್ತೀರಲ್ವಾ? ಹಲೋ, ವರ್ಷಕ್ಕೆ 2-3 ಸರಿ ಕೊಡ್ತೀರಿ ಅಲ್ಲ, 2-3 ವರ್ಷಕ್ಕೊಂದ್ಸರಿ ಕೊಡ್ತೀರಿ, ಕ್ಷಮಿಸಿ, 2-3 ವರ್ಷಕ್ಕೆ ಒಂದ್ಸರಿ ಕೊಡ್ತಾ ಇರ್ತೀರಾ? ಯಾಕಂದ್ರೆ ಪ್ರತಿ ವರ್ಷ ಕೂಡ ಅವಶ್ಯಕತೆ ಇರಲ್ಲ. ಅದೇನೆ, ಏನಂದ್ರೆ ಸುಣ್ಣ ಮತ್ತೆ ಗೊಬ್ಬರ ಕೊಡೋದಕ್ಕೆ ಸ್ವಲ್ಪ ಅಂತರ ಇರಬೇಕು, ಅದು ಮಣ್ಣಲ್ಲಿ ಬೆರೆತ ಮೇಲೆ ಗೊಬ್ಬರ ಕೊಡ್ಬೇಕಾಗತ್ತೆ ಅಲ್ವಾ? ನೋಡ್ಕೊಂಡು ತೇವಾಂಶ ನಮ್ಮ ಯಜಮಾನರಿಗೆ ಅದೆಲ್ಲ ಬಾರಿ ಇಂಟ್ರೆಸ್ಟ್ ತೋಟದಲ್ಲಿ. ಸರಿ ಸರಿ ಸರಿ, ಅವರೆಲ್ಲ ಡೇಟ್ಗಳನ್ನೆಲ್ಲ ಬರೆದಿಟ್ಕೊಂಡು ಅದನ್ನ ಟೈಮ್ ಸರಿ ಕೊಡ್ತಾ ಇರ್ತಾರೆ. ನಿಮ್ಮ ಯಜಮಾನರ ಹೆಸರು? ನಮ್ಮ ಹೆಸರು ಮಾದಪ್ಪ. ಮಾದಪ್ಪ ಅಂತನಾ? ಬಾರಿಕೆ ಮಾದಪ್ಪ. ಸರಿ ಸರಿ ಸರಿ. ಮತ್ತೆ ಇದು ಈ ಸರಿ ಹೇಗಿದೆ ಬೆಳೆ? ಕೆಲವ್ರದೆಲ್ಲ ಮಳೆ ಬಂದಾಗ ಸುಮಾರು ಹೋಯ್ತು ಅಂತ ಅಂದ್ರು. ನೀರಿನ ಆಶ್ರಯ ಇದ್ರಿಂದ ಚೆನ್ನಾಗಿದೆ, ಕೆಲವರು ಆ ಸಂದರ್ಭದಲ್ಲೂ ಸರಿಯಾಗಿ ತೊಂದರೆ ಆಯ್ತು, ಮತ್ತೆ ಕೊಳೆ ರೋಗ ಬಂದು ಹೋಯ್ತು ಅಂತ ಕೆಲವರು ಹೇಳಿದ್ರು. ಜುಲೈ ತಿಂಗಳಲ್ಲಿ ವಿಪರೀತ ಮಳೆ ಆಯ್ತಲ್ಲ, ಅವಾಗ ಒಳ್ಳೆ ಮೆಣಸು ಚೆನ್ನಾಗಿದೆಯಾ? ನಮಗೆ ಈಗ 74 ಇಂಚ್ ಆಯ್ತು ಕಾಣ್ತದೆ ಇವತ್ತಿಗೆ, ಈ ವರ್ಷ. ಕಳೆದ ವರ್ಷ ಬರೀ 50 ಇಂಚ್ ಮಳೆ ಆಗಿದ್ರು, ಇವತ್ತಿಗೆ 74 ಅವರು ಡೈಲಿ ಮಳೆದು ಬರ್ತಾರೆ, ಇವತ್ತಿಗೆ 74 ಇಂಚ್ ಆಯ್ತು ಅಂತ ಹೇಳಿದ್ರು. ಒಳ್ಳೆ ಮೆಣಸು ಚೆನ್ನಾಗಿದೆಯಾ? ಒಳ್ಳೆ ಮೆಣಸು ಈ ವರ್ಷ ಫಸಲು ಕಡಿಮೆ ಸರ್. ಕಡಿಮೆ ಮಳೆ ಜಾಸ್ತಿ, ಸ್ವಲ್ಪ ನೀರು ಕಡಿಮೆ ಆಯ್ತು, ಹಾಗಾಗಿ ಸ್ವಲ್ಪ ಫಸಲು ಕಡಿಮೆ ಇದೆ. ಎಷ್ಟು ಬಳ್ಳಿಗಳು ಇದಾವೆ? ಕಳೆದರ್ಶ ಚೆನ್ನಾಗಿತ್ತು, ತುಂಬಾ ಮೆಣಸು ಆಗೋದಿಲ್ಲ ಸರ್. ಮೊದಲು ಒಂದು 7-8 ಗಂಟೆವರೆಗೆ ಕುಯ್ದಿದ್ವಿ, ಆಮೇಲೆ ತೋಟ ಎಲ್ಲ ಹೋಗಿ ಕಳೆದರ್ಶ 2.5 ಗಂಟೆ ಆಗಿದೆ. 2.5 ಗಂಟೆ ಅಲ್ಲ. ಎಷ್ಟು ಬಳ್ಳಿ ಇರಬಹುದು? ಬಳ್ಳಿ ಇದೆ ಸರ್, ಒಂದು 200 ಬಳ್ಳಿ ಹತ್ರ ಹತ್ರ ಇದೆ. 200 ಬಳ್ಳಿ, ಚಿಕ್ಕದು ಕೆಲವು ದೊಡ್ಡದು ಎಲ್ಲ ಇದೆ. ಏಲಕ್ಕಿನೂ ಚೆನ್ನಾಗಿದೆ, ಬಳ್ಳಿ ಇರಬಹುದು, ನಟ್ಟುಕೊಂಡೇ ಇರ್ತಾರೆ. ಏಲಕ್ಕಿನೂ ಚೆನ್ನಾಗಿದೆಯಾ? ಏಲಕ್ಕಿ ಸ್ವಲ್ಪ ನಮ್ ಖರ್ಚಿಗೆ ಸ್ವಲ್ಪ ಇದೆ. ನಾವು ಈಗ ಮೊನ್ನೆ 1.5 ಕೆಜಿ ಕೊಟ್ಟಾಯ್ತು, ಕುಯ್ಲಿಕ್ಕೆ ಈಗ ಈಗ ಕೊಯ್ಲು ಪ್ರಾರಂಭ ಆಗಿದೆ ಅಲ್ಲ. ಸ್ವಲ್ಪ ನಾವೇ ಮಾಡ್ತಿದ್ದ, ನನಗೆ ಸ್ವಲ್ಪ ಹುಷಾರಿಲ್ಲದ್ಮೇಲೆ ಹಾರ್ಟ್ ಪೇಷಂಟ್ ಅದ್ರಿಂದ ಸ್ವಲ್ಪ ಹಾಗೆ ಆಯ್ತು. ಸರಿ ಸರಿ ಸರಿ. ಈಗ ಒಂದು ಪ್ರಶ್ನೆ ಮೀರಾ ಅವ್ರೆ, ಈಗ ಇನ್ನು ಈಗ 2ನೇ ಫಸಲು ಕುಯ್ಲಕ್ಕೆ ಸರ್. ಯಾವುದು? ಏಲಕ್ಕಿ. ಏಲಕ್ಕಿ ಏಲಕ್ಕಿ. ಹಲೋ. ಈಗ ಒಂದು ಪ್ರಶ್ನೆ ಮೀರಾ ಅವ್ರೆ, ಈಗ ಈ ಒಳ್ಳೆ ಮೆಣಸು ಬೆಳೆಗೆ ಮಳೆಗಾಲದಲ್ಲಿ ಒಂದು ರೋಗ ಬರುತ್ತೆ, ಅದೇನು ಹೆಸರು ಅಂತ? ಯಾವ ರೋಗ ಸರ್? ಅದು ಒಳ್ಳೆ ಮೆಣಸಿಗೆ ಮಳೆಗಾಲದಲ್ಲಿ ತೇವಾಂಶ ಎಲೆ ಅರಿಶಿನ ಆಗಿದೆ. ನಮ್ದು ಅಷ್ಟು ಇಲ್ಲ, ನಾವು ಬೋರ್ಡ ಸ್ಪ್ರೇ ಮಾಡ್ತಾ ಇರ್ತೀವಿ. ಕಾಯಿಲೆ ಕಾಣ್ತಾ ಇಲ್ಲ ಸರ್. ಅಲ್ಲ, ನಿಮ್ಮಲ್ಲಿ ಕಾಣ್ತಾ ಇಲ್ಲ. ಸಾಧಾರಣವಾಗಿ ಯಾವ ಕಾಯಿಲೆ ಬರಬಹುದು? ಅದು ಎಲೆನೂ ಕಪ್ಪಾಗಿ ಒಂಥರ ಕೊಳತೋಗುತ್ತೆ, ಅದಕ್ಕೆ ಒಂದ್ ಹೆಸರಿದೆ. ಬುಡಕೊಳೆ ರೋಗ ಅಂತಾರೆ, ಬುಡಕೊಳೆ ರೋಗ ಅಂತಾರೆ, ಯಾಕಂದ್ರೆ ನೀರ್ ಜಾಸ್ತಿ ಇರುತ್ತೆ. ಮೀರಾ ಅವ್ರು, ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ. ಹಲೋ. ನಿಮ್ದೇ ಒಂದ್ಸರಿ ಇನ್ನೊಂದ್ಸರಿ ನೋಡಿ ಸಂಖ್ಯೆ, ಜ್ಞಾಪಕ ಇಲ್ವಾ? ಇಲ್ಲಿ ನಾನು ಕೇಳ್ತೀನಿ ಸರ್ ಗಳಿಗೆ. ಚಂದ್ರಿಕಾ, ಚಂದ್ರಿಕಾ ಮರ್ತೋದಂಗಿದೆ ಸಂಖ್ಯೆ. ಈಗ ಏನಾಗಿದೆ ಅಂದ್ರೆ ಮೊಬೈಲ್ ನಲ್ಲೇ ಎಲ್ಲ ಅವರೆಲ್ಲ ಇದು ಮಾಡಿರ್ತಾರಲ್ಲ, ಹಾಗಾಗಿ ಮರ್ತೋಗಿರುತ್ತೆ. ಈಗ ಎಲ್ಲರೂ ಕೂಡ ಮೊಬೈಲ್ ಸೇವ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ಬರ್ಕೊಳ್ಳೋದು ಕಷ್ಟ. ಸೇವ್ ಮಾಡ್ಕೊಂಡಿರ್ತಾರೆ. ಹಲೋ ಹಲೋ, ಹೇಳಿ ಸರ್. ದೂರವಾಣಿ ಸಂಖ್ಯೆ ಕೊಡಿ ಮೀರಾ ಅವ್ರದ್ದು. ಏನಕ್ಕೆ ಸರ್? ಇಲ್ಲ, ಅವರ ಒಂದು ಸಂಪರ್ಕ ಸಂಖ್ಯೆ ಇಟ್ಕೋಬೇಕು ಅಷ್ಟೇ, ಏನೇನಿಲ್ಲ. ಅವ್ರದ್ದು ಒಂದು ಸಂದರ್ಶನ ರೇಡಿಯೋದಲ್ಲಿ ಸಂದರ್ಶನ ಮಾಡಬಹುದು ಅಂತ. ಓ, ಅದಕ್ಕೆ. ಓಕೆ ಓಕೆ. 9481 07 07 67 20. ಸರಿ, ಮೀರಾ ಅವ್ರಿಗೆ, ಮೀರಾ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಮಾತನಾಡಿ ಅವರ ಕೃಷಿ ಅನುಭವಗಳನ್ನು ಸವಿಸ್ತಾರವಾಗಿ ಹಂಚಿಕೊಂಡಿದ್ದಾರೆ. ಧನ್ಯವಾದ. ತುಂಬಾ ಧನ್ಯವಾದಗಳು ಮೀರಾ ಅವರು, ಇವತ್ತು ಸವಿಸ್ತಾರವಾಗಿ ನಿಮ್ಮ ಕೃಷಿ ಅನುಭವ ಹಂಚಿಕೊಂಡಿದ್ದೀರಿ ನಿಮ್ಮ ಯಜಮಾನರ ಜೊತೆ. ಅದೇ ಅದೇ ಅಲ್ಲ, ನಿಮ್ಮ ಮನೆಯವ್ರ ಜೊತೆ ನೀವು ಕೃಷಿಯಲ್ಲಿ ಚೆನ್ನಾಗಿ ತೊಡಗಿದ್ದೀರಾ, ಎಲ್ಲ ಒಂದು ಒಳ್ಳೆ ಅನುಭವ ಇದೆ. ಈಗ ಒಂದು 2 ವರ್ಷದ ಸ್ವಲ್ಪ ಹುಷಾರಿಲ್ಲದ್ಮೇಲೆ, ಇಲ್ಲದಿದ್ರೆ ನಾವೇ ಮಾಡ್ತಿದ್ವಿ ಎಲ್ಲ ಕೆಲಸ. ನಾವು ಸರಿ, ನಾವು ಇಬ್ರು ಎಪ್ಪತ್ತಿಲ್ಲ ಕಾಫಿ ಉಂಟು. ಸರಿ, ಒಳ್ಳೆ, ನಿಮ್ಮ ಆರೋಗ್ಯ ಸುಧಾರಿಸಲಿ ಮೀರಾ ಅವರೇ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಒಳ್ಳೆ ಮಾಹಿತಿ ಹಂಚಿಕೊಂಡಿದ್ದಾರೆ, ಧನ್ಯವಾದಗಳು. ಧನ್ಯವಾದಗಳು, ಧನ್ಯವಾದಗಳು. ಈಗ ಸಾಧಾರಣವಾಗಿ ವಿನೋದ್, ಮಳೆಗಾಲದಲ್ಲಿ ಈ ಬುಡಕುಳೆ ರೋಗ ಕಾಣಿಸ್ಕೊಳ್ಳೋ ಸಾಧ್ಯತೆ ಹೆಚ್ಚಿರುತ್ತೆ. ಹೌದು ಸರ್. ಕರಿ ಮೆಣಸಿನಲ್ಲಿ ಸಾಧಾರಣವಾಗಿ ನಮ್ಮ ತಜ್ಞರು ಏನು ಹೇಳ್ತಾರೆ ಅಂತ ಅಂದರೆ, ತೇವಾಂಶ ಕಡಿಮೆ ಮಾಡಿ ಅಂತಂದು. ಮತ್ತು ಈ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಶಿಲೀಂದ್ರನಾಶಕ ಬರುತ್ತೆ, ಅದು ಬಹಳ ಒಂದು ಹಳೆ ಶಿಲೀಂದ್ರನಾಶಕನೇ, ಆದರೂ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಇಲ್ಲಿವರೆಗೂ ಕೂಡ ಬಳಸ್ಕೊಂಡು ಬರ್ತಲೇ ಇದ್ದೀವಿ. ಅದನ್ನು ಮಣ್ಣಿಗೆ ಹಾಕೋದಕ್ಕೆ ಅವರು ಶಿಫಾರಸು ಮಾಡ್ತಾರೆ. ಇನ್ನೊಂದು ಬೋರ್ಡೋ ಮಿಶ್ರಣ, ನಮ್ಮ ಪಾರಂಪರಿಕ ಒಂದು ಶಿಲೀಂದ್ರನಾಶಕ, ಅದನ್ನು ಕೂಡ ನಾವು ಬಳ್ಳಿಗೆಲ್ಲನ ಸಿಂಪಡಣೆ ಮಾಡ್ತೀವಿ 1%. ಬೋರ್ಡೋ ಮಿಶ್ರಣ. ಮತ್ತೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಬುಡಕ್ಕೆ ಮಲ್ಚಿಂಗ್ ಮಾಡ್ತಾ ಇದಾರೆ, ನಮ್ಮ ಒಂದು ಶೇಡ್ ನೆಟ್ ಏನ್ ಬರುತ್ತೆ ಆ ಬುಡವನ್ನ ಕ್ಲೀನ್ ಮಾಡಿ ಇದನ್ನ ಹಾಕ್ತಾ ಇದಾರೆ, ಯಾವ್ದು ರೀತಿ ಕಳೆ ಬರಬಾರದು ಅಥವಾ ಶಿಲೀಂಧ್ರ ಬೆಳಿಬಾರದು ಅನ್ನೋ ರೀತಿಯಲ್ಲಿ. ಈಗ ಇನ್ನೊಂದು ದೂರವಾಣಿ ಕರೆದಿದೆ, ಸ್ವೀಕರಿಸೋಣ. ಸರಿ ಸರ್. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ. ತಾವು? ಗಣೇಶ್ ಕುಮಾರ್, ಕೋತೂರು ಸರ್. ಗಣೇಶ್, ಮತ್ತೆ ಈಗ ಹೇಗಿದೆ ನಿಮ್ಮ ಊರ ಕಡೆ ಮಳೆ ಬೆಳೆ? ಊರ ಕಡೆ ಮಳೆ ಸರ್, ತುಂತುರು ಮಳೆ. ಸರಿ. ಇವತ್ತು ತೋಟಕ್ಕೆ ಸಂಪೂರ್ಣ ಗೊಬ್ಬರ ಹಾಕ್ಲಿಕ್ಕೆ ಇಬ್ಬರು ಸಿಕ್ಕಿದ್ರು, ಹಾಕಿದ್ದಾರೆ. ಸರಿ ಸರಿ. ಕಳೆದ ಬಾರಿ ಹೆಚ್ಚಿಗೆ ಕೊಟ್ಟಿದ್ರೆ ಈ ವರ್ಷ ಈ ಸಲ ತುಂಬಾ ಕೊಟ್ಬಿಟ್ಟಿದ್ದಾರೆ. ಅಲ್ಲ, ಚೆನ್ನಾಗಿದೆಯಾ ಬೆಳೆ? ಬೆಳೆ ಪರವಾಗಿಲ್ಲ ಸರ್, ಒಂದ್ ಮಾದರಿ ನೆರಳು ಜಾಸ್ತಿ ನಮ್ ತೋಟದಲ್ಲಿ. ನೆರಳು ಸ್ವಲ್ಪ ತಗ್ಸ್ಬೇಕಾಯ್ತಾ? ನೆರಳು ತಡಿಯೋ ಅಂದ್ರೆ ಕಳೆದ ಸಲ ಬಿಸಿಲು ತುಂಬಾ ನಮಗೆ ಲಾಸ್ ಮಾಡಿದೆ ಸರ್. ಅಲ್ಲ, ಅತಿ ಬಿಸಿಲೂ ಇರಬಾರ್ದು, ಅತಿ ನೆರಳು ಇರಬಾರ್ದು. ನೀವು ಕಳೆದ ಸರಿ ಬಿಸಿಲು ಜೋರಾಗಿತ್ತು ಅಂತ, ಈ ಸರಿ ನೆರಳು ಇಟ್ಕೊಂಡಿದ್ದೀರಾ, ಈ ಸರಿ ಮಳೆ ಜಾಸ್ತಿ ಆಯ್ತು. ಹೌದು, ಇವತ್ತು ಇವತ್ತು ಗೊಬ್ಬರ ಕೊಟ್ಟು ಸ್ವಲ್ಪ ಗೊಬ್ಬರ ಕಡ್ಡಿ ಎಲ್ಲ ಕಡಿಸಿ ಈಗ ಹೋಗಿದೆ ಆಳುಗಳು. ಯಾಕಂದ್ರೆ ರೋಬ ಅರೇಬಿಕಾಕ್ಕೆ ಒಂದು ಶೇಕಡ 50-60% ನೆರಳಿರ್ಬೇಕು ಅಂತಾರೆ. ಹೌದೌದು. ರೋಬೋಸ್ಟಾಕ್ಕೆ ಸ್ವಲ್ಪ ನೆರಳು ಕಡಿಮೆ ಆದ್ರೂ ನಡೆಯುತ್ತೆ. ನಿಮ್ದು ರೋಬೋಸ್ಟನೆ ಅಲ್ವಾ ಜಾಸ್ತಿ? ರೋಬೋಸ್ಟ. ಹೌದು ಸರ್, ಅರಬಿ ಅರಬಿ ದೂರ ದೂರ. ಒಂದು 20 ಕೆಜಿ ಅಷ್ಟೇ ಸಿಕ್ಕೋದು. ಗೊಬ್ಬರ ಕೊಟ್ರಿ ಅಂತೂ ತುಂತುರು ಮಳೆ ಬರ್ತಾ ಇರೋದ್ರಿಂದ ಒಳ್ಳೆ ಚೆನ್ನಾಗಿನ ಅದು ಗಿಡಗಳು ತಗೊಳ್ತವೆ. ತುಂಬಾ ಸಂತೋಷ ಆಯ್ತು. ಅತಿ ಜೋರಾದ ಮಳೆ ಬಂದ್ರೂ ಕೊಚ್ಕೊಂಡು ಹೋಗ್ಬಿಡುತ್ತೆ. ಈಗ ನೀವು ಹಾಕಿದ್ದು ಅಲ್ಲೇ ಚೆನ್ನಾಗಿ ಸಿಗುತ್ತೆ ಗಿಡಗಳಿಗೆ. ಮತ್ತೆ ಉಳಿದ ಎಲ್ಲ ಬೆಳೆಗಳು ಚೆನ್ನಾಗಿದಾವೆ ನಿಮ್ದು? ಮತ್ತೆ ವಿದ್ಯುತ್ ಇರೋದೇ ಇಲ್ಲ ಸರ್ ನಮ್ಮಲ್ಲಿ. ಸ್ವಲ್ಪ ವ್ಯತ್ಯಯ ಇದೆ. ಚಾರ್ಜ್ ಇಲ್ಲ. ಹುಲಿ ಬೇರೆ ಬಂದಿದೆ. ಹುಲಿದು ಕಾಟನು ಇದೆಯಾ? ಹೌದು ಸರ್. ಅರಣ್ಯ ಇಲಾಖೆಗೆ ಸ್ವಲ್ಪ ತಿಳಿಸ್ಬೇಕಾಯ್ತು. ಅಯ್ಯೋ ಸರ್, ಒಂದೇ ಇಟ್ಕೊಂಡು ಹೋದ್ರು ಪುನಃ ಇಷ್ಟ ಆಗಕ್ಕ ಅಂತ ಉಂಟು ಮೆಟ್ಲು. ಆಗಲ್ಲ. ಓಹೋ. ಅಂದ್ರೆ ಇದು ಕಾಲಿನ ಗುರುತುಗಳು ಹುಲಿದು. ಹಲೋ. ಹಲೋ. ಸರಿ ಗಣೇಶ್, ಈಗ ಒಂದು ಪ್ರಶ್ನೆ ನಿಮಗೆ. ಏನಿಲ್ಲ, ಈಗ ಈ ಕಾಫಿಗೆ ಬಿಳಿ ಕಾಂಡ ಕೊರಕ ಅಂತ ಒಂದು ಹುಳು ಬರುತ್ತೆ. ಅದ್ರ ಕಾಟ ಸ್ವಲ್ಪ ಜಾಸ್ತಿ ಆಗದ ಯಾವ ತಿಂಗಳಿಂದ ಯಾವ ತಿಂಗಳಿಗೆ ಅಂತ, ಈ ಚಳಿಗಾಲದಲ್ಲಿ? ಮಿಲಿಬಗ್ ಸರ್. ಮಿಲಿಬಗ್ ಅಲ್ಲ, ಮಿಲಿಬಗ್ ರಸ ಹೀರ ಕೀಟ. ಕಾಂಡ ಕೊರಕ ಅಂತ ಒಂದು ಕೀಟ ಬರುತ್ತಲ್ಲ, ಅದೊಂದು ಹುಳ ಸೇರಿ ನಮ್ಮಲ್ಲಿ ಒಂದೊಂದು ಗಿಡ ಹೋಗುತ್ತೆ ಸರ್. ಒಣಗೋಗ್ಬಿಡುತ್ತೆ, ಒಣಗೋಗ್ಬಿಡುತ್ತೆ. ಮತ್ತೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅದು ಹೋಗಿ ಮತ್ತೆ ಇಡೀ ಗಿಡನೇ ಹೋಗ್ಬಿಡುತ್ತೆ. ಶಾರ್ಟ್ ಬೋರರ್ ಅದೊಂದು, ಅದು ಕೂಡ ಇದೆ. ಇನ್ನೊಂದು ಜಾಸ್ತಿ ತೊಂದರೆ ಕೊಡೋದು ಬಿಳಿ ಕಾಂಡ ಕೊರಕ ಅಂತ. ಅದು ನೋಡಿ, ಈಗ ಗೆದ್ದಲು ಬಂದೇ ಬರುತ್ತೆ. ಅದ್ ನೋಡ್ರಿ, ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೂ ಜಾಸ್ತಿ ಕಾಟ ಕೊಡುತ್ತೆ. ಅದ್ರ ಬಗ್ಗೆ ನಾವು ಎಚ್ಚರಿಕೆ ಆಗಿರ್ಬೇಕಾಗತ್ತೆ. ಧನ್ಯವಾದಗಳು ಗಣೇಶ್ ಕರೆ ಮಾಡಿದ್ದಕ್ಕೆ. ಈಗ ವಿನೋದ, ಆ ಒಂದು ನಾವು ಕೀಟದ ಬಗ್ಗೆನೂ ಕೂಡ ಸ್ವಲ್ಪ ಹುಷಾರಾಗಿ ಇರಬೇಕಾಗತ್ತೆ. ವಿಶೇಷವಾಗಿ ಅರೇಬಿಕಾ ಕಾಫಿ ಬೆಳೀತಾರಲ್ಲ. ಹೌದು. ಈ ಗಂಡು ಮತ್ತು ಹೆಣ್ಣುಗಳು ಪ್ರೌಢ ಕೀಟಗಳು ಹೊರಗಡೆ ಬರೋ ಕಾಲ ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೆ ಚಳಿಗಾಲದಲ್ಲಿ. ಏಪ್ರಿಲ್ನಲ್ಲಿ, ಏಪ್ರಿಲ್ ಮೇ ನಲ್ಲೂ ಬರುತ್ತಂತೆ. ಅವಾಗ ಎರಡೇ ತಿಂಗಳು, ಈಗ ಸುಮಾರು 3 ತಿಂಗಳು ಇರುತ್ತೆ. ಹಾಗಾಗಿ ಭಾಳ ಇವರು ಸ್ವಲ್ಪ ವಿಶೇಷವಾಗಿ ಎಚ್ಚರಿಕೆ ಆಗಿರಬೇಕು. ಅವು ಹೊರಗಡೆ ಬಂದೆ ಅಂದರೆ ಮೊಟ್ಟೆ ಇಡ್ತವೆ. ಮೊಟ್ಟೆ ಇಡೋದಕ್ಕೆ ಏನು ಅಂತಂದರೆ ಮುಖ್ಯವಾಗಿ ಮೇಲ್ಮೈ ತೊಗಟೆ ಇರುತ್ತಲ್ಲ, ಈ ಮುಖ್ಯ ಕಾಂಡ ಮತ್ತು ಪ್ರಾಥಮಿಕ ರೆಂಬೆಗಳು, ಅಲ್ಲೇನಾದರೂ ಸಣ್ಣದಾಗಿ ತೊಗಟೆ ಮೇಲ್ಗಡೆ ಇರೋದು ಅಥವಾ ಬಿರುಕುಗಳಿದ್ರೆ ಅಲ್ಲೇ ಮೊಟ್ಟೆ ಇಡುತ್ತಂತೆ. ಮೊದಲಿಗೆ ಆ ತೊಗಟೆನ ಒಂದು ನಾರಿಗೀರು ತೆಂಗಿನ ನಾರು ತಗೊಂಡು ಸ್ವಲ್ಪ ಉಜ್ಜಿ ಸಮನಾಗಿ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತಾರೆ. ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ. ನಮಸ್ತೆ. ನಮಸ್ಕಾರ. ತಾವು? ನಾನು ದೇಕಮಡ ಮಧುಕುಮಾರ್ ಅಂತ, ದಾವಳಗೆರೆ ಗ್ರಾಮ, ಪೊನ್ನಂಪೇಟೆ ತಾಲೂಕು. ಮಧುಕುಮಾರ್, ಪ್ರಶ್ನೆ ಕೇಳಿ ಮಧುಕುಮಾರ್. ಹಲೋ. ಅದೇ, ಹೇಗಿದೆ ನಿಮ್ಮ ಕೃಷಿ? ಕೃಷಿ ಪರವಾಗಿಲ್ಲ ಸರ್. ಬೆಳೆಗಳು? ಬೆಳೆ ನಮ್ಗೆ ಕಾಫಿ, ಪೆಪ್ಪರು, ಮತ್ತೆ ತೆಂಗು, ಅಡಿಕೆ, ಮತ್ತೆ ಭತ್ತದ ಕೃಷಿ ಎಲ್ಲ ಇದೆ. ಭತ್ತನೂ ಭತ್ತ ಹೇಗಿದೆ? ಭತ್ತ ಚೆನ್ನಾಗಿದೆ ಸರ್ ಈ ವರ್ಷ. ಅಲ್ಲ, ಹುಳ ಏನೋ ಬರ್ತು ಅಂತ ಇದ್ರು. ಹುಳ ಏನು ಬಂದಿಲ್ಲ. ಬಂದಿಲ್ಲ ಅಲ್ಲ, ಕೆಲವು ಕಡೆ ಆ ಗರಿ ಸುತ್ತ ಹುಳ ಬಂತು ಅಂತ ಕಳಿಸ್ತಾರೆ. ಸ್ವಲ್ಪ ತೊಂದರೆ ಕಂಡಿಲ್ಲ. ತೊಂದರೆ ಯಾವ ತಳಿ ಹಾಕೊಂಡಿದ್ದಾರೆ ಭತ್ತನ? ತುಂಗ ಹಾಕಿದ್ದೀರ? ಒಳ್ಳೆ ಇದೇನೆ ಅದು. ನಮ್ಮ ಕೊಡಗು ಜಿಲ್ಲೆಗೆ ಸೂಕ್ತವಾದಂತ ತಳಿನೆ ಅಂತ ಹೇಳ್ಬೋದು. ಎಷ್ಟು ಯಾವ ಹಂತದಲ್ಲಿದೆ ಈಗ ಬೆಳೆ? ಎಷ್ಟಿದ್ದೇನ ಆಯ್ತು ನಾಟಿ ಮಾಡಿ? ನಾಟಿ ಮಾಡಿ 60 ದಿವಸದ ಮೇಲೆ ಆಯ್ತು. ಅಂದ್ರೆ ಈಗ ಮತ್ತೆ ಒಂದು ಕಂತಿನ ಗೊಬ್ಬರ ಕೊಡಬೇಕಾಗತ್ತೆ. ನಾವು 20 ದಿವಸಕ್ಕೆ ಮ್ಯಾನ್ಯೂರ್ ಮಾಡಿದ್ದೀವಿ. ಈಗ ಏನು ಇನ್ನು ತೆನೆ ಬಿಡುವ ಟೈಮ್ಗೆ ಒಂದ್ಸತಿ. ಅದೇ ಇನ್ನು ತೆನೆದ್ದು ಏನೇನು ಸ್ಟಾರ್ಟ್ ಆಗಿಲ್ಲ? ಇಲ್ಲ ಸರ್, ಇನ್ನು ಕಾಳು ಸ್ವಲ್ಪ ಬಲಿಯೋ ಟೈಮ್ನಲ್ಲಿ ಇನ್ನೊಂದ್ಸರಿ ಕೊಡ್ಬೇಕಾಗತ್ತೆ. ಅದೇ ಆಗ ಪೊಟ್ಯಾಶ್ ಯೂರಿಯಾ ಪೊಟ್ಯಾಶ್ ಲೈಟ್ ಆಗಿ ಅಪ್ಲೈ ಮಾಡ್ತೀವಿ. ಯೂರಿಯಾ ಮತ್ತೆ ಪೊಟ್ಯಾಶ್ ಕೊಡ್ಬೇಕು. ನಿಜ ತಾವ್ ಹೇಳಿದ್ದು. ಹೌದು ಸರ್, ಪ್ರಾರಂಭದಲ್ಲಿ ಒಂದ್ಸರಿ ಪೊಟ್ಯಾಶ್ ಕೊಟ್ಟಿರ್ತೀವಿ. ಪ್ರಾರಂಭದಲ್ಲಿ ಸ್ವಲ್ಪ ಪೊಟ್ಯಾಶು, ಸ್ವಲ್ಪ ಸಾರಜನಕ ಮತ್ತೆ ರಂಜಕ ಕೊಟ್ಟಿರ್ತೀವಿ. ಒಂದ್ ತಿಂಗಳಲ್ಲಿ ಮತ್ತೆ ಸ್ವಲ್ಪ ಯೂರಿಯಾ ಕೊಡ್ತೀವಿ, ಮತ್ತೆ ಎರಡನೇ ತಿಂಗಳಲ್ಲಿ ಮತ್ತೆ ಯೂರಿಯಾ ಪೊಟ್ಯಾಶ್ ಕೊಡ್ಬೇಕು ಅಲ್ವಾ? ಇಲ್ಲ ಸರ್, ನಾವು ಸ್ವಲ್ಪ ಆರ್ಗ್ಯಾನಿಕ್ ಕೃಷಿ ಮಾಡೋದು, ಕೆಮಿಕಲ್ ಅಪ್ಲಿಕೇಶನ್ ಕಡಿಮೆ. ಮತ್ತೆ ಏನು ಪೊಟ್ಯಾಶ್ನ ಯಾವ ಹೇಗೆ ಪೂರೈಕೆ ಮಾಡ್ತೀರಾ ಮಧು ಕುಮಾರ್? ಅಲ್ಲ ಮಾಡ್ತೀವಿ, ಈಗ ಕೆಮಿಕಲ್ ಅಪ್ಲಿಕೇಶನ್ ಮಾಡೋದು. ಈಗ ಎರಡ್ ಮೂರ್ ಸತಿ ಕೆಮಿಕಲ್ ಮ್ಯಾನ್ಯೂರಿಂಗ್ ಮಾಡಲ್ಲ. ಗ್ರೀನ್ ಮ್ಯಾನ್ಯೂರ್ ಮತ್ತೆ ಸಗಣಿ ಎಲ್ಲ ಹಾಕಿದ್ದೀವಿ. ಸಗಣಿ ಎಮ್ಮೆ, ಹಸುಗಳು ಎಮ್ಮೆಗಳು ಇದಾವ? ಇಲ್ಲ ಸರ್, ದುಡ್ಡಿಗೆ ತಗೊಂಡ್ ಹಾಕ್ತೀವಿ. ತಗೊಳ್ಳೇಬೇಕು. ಹೌದು, ಗುಣಮಟ್ಟ ಚೆನ್ನಾಗಿರುತ್ತೆ ಗೊಬ್ಬರದ್ದು. ಇಲ್ಲಿ ಬಂದು ಕಾಂಪೋಸ್ಟ್ ಮಾಡ್ತೀವಿ, ಲೋಕಲ್ ಸಿಕ್ಕಿದ್ರು ತಗೊಳ್ತೀವಿ. ನೀವು ನಿಮ್ದು ಕೃಷಿ ತ್ಯಾಜ್ಯ ಇರುತ್ತಲ್ಲ, ಎಲೆಗಳು ತರಗು ಎಲ್ಲ. ಹೌದು ಸರ್, ಅದನ್ನ ಸೇರಿಸಿ ಎಲ್ಲ ಕಾಂಪೋಸ್ಟ್ ಮಾಡ್ಕೊಳ್ತೀರಾ? ಮಾಡಿ ಹಾಕ್ತೀವಿ. ಆದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಇಲ್ವಾ ಕಾಂಪೋಸ್ಟ್ ಮಾಡೋದು? ಮಳೆಗಾಲದಲ್ಲಿ ಈಗ ಮಳೆಗಾಲ ಕಳೆದ್ಮೇಲೆ ಕಾಂಪೋಸ್ಟ್ ಮಾಡಿರ್ತೀವಿ, ನೆಕ್ಸ್ಟ್ ಸೀಸನ್ಗೆ ಹಾಕ್ತೀವಿ. ಮಳೆ ಕಡಿಮೆ ಆದಾಗ ಪ್ರಾರಂಭ ಮಾಡ್ತೀರಾ? ಮಾಡ್ತೀವಿ. ಅದು ಒಂದು ಮೇ ಜೂನ್ ಅಷ್ಟೊತ್ತಿಗೆ ತಯಾರಾಗಿರುತ್ತೆ. ಹೌದು ಸರ್, ನಿಮ್ಮದು ಇದು ವ್ಯವಸಾಯ ಶುರು ಮಾಡಬೇಕು ಅನ್ನುವಾಗ ಹಾಕ್ತೀರಾ ಗತ್ತಿಗೆ? ಹೌದು. ಕಾಫಿಗೂ ಎಲ್ಲ ಹಾಕ್ತೀರಾ ಸಾವಯವ ಗೊಬ್ಬರ? ಕಾಫಿಗೆ ಇಲ್ಲ, ಕಾಫಿಗೆ ಇದು ಮೆಣಸಿಗೆ ಹಾಕ್ತೀವಿ ಕಾಂಪೋಸ್ಟ್. ನೀರು ಚೆನ್ನಾಗಿ ಕಟ್ತಾ ಇದ್ದೀರಾ ಗದ್ದೆಗೆ? ನೀರು ನಿಂತಿದೆಯಾ ಚೆನ್ನಾಗಿ? ನೀರಿದೆ, ನೀರಿದೆ. ಎಷ್ಟು ಒಂದು ನೀರಿಗೇನು ಸಮಸ್ಯೆ ಇಲ್ಲ ಈ ವರ್ಷ. ಒಂದು 2 ಇಂಚ್ ನಿಲ್ಲಿಸ್ಬೇಕು ಅಂತ ನೀರು ಅಷ್ಟೇ, ಜಾಸ್ತಿ ನಿಲ್ಲಿಸಬಾರ್ದು ಅಂತ? ಅಷ್ಟೇ ನಿಲ್ಲಿಸ್ಬೇಕು ಸರ್ ಈಗ. ಅಷ್ಟೇ ಅಲ್ವಾ? ಅಷ್ಟೇ, 2-3 ಇಂಚ್. ಸಾಧಾರಣವಾಗಿ ಯಾವಾಗ ಕೊಯ್ಲಿ ಬರ್ಬೋದು ಅಂತೀರಿ ಭತ್ತ? ಡಿಸೆಂಬರ್ ಸೆಕೆಂಡ್ ವೀಕ್ ಬರ್ಬೋದು. ಡಿಸೆಂಬರ್ 2ನೇ ವಾರದಲ್ಲಿ. ಮತ್ತೆ ನಿಮ್ಗೆ ಒಂದ್ ಸಲಹೆ ಕೊಡ್ಬೋದಾ ಅಂತ ಹೇಳಿ. ನೀವು ತಜ್ಞರ ಜೊತೆ ಇದು ತಜ್ಞರ ಜೊತೆ ಮಾತಾಡಿ ರೆಕಾರ್ಡ್ ಮಾಡಿದ್ರಲ್ಲ, ನೀವು ಬ್ರಾಡ್ಕಾಸ್ಟ್ ಮಾಡ್ತಿರ ರೇಡಿಯೋದಲ್ಲಿ, ಅದ್ರಲ್ಲಿ ಅವರು ಈ ಕೀಟನಾಶಕಗಳು ಮತ್ತೆ ಅದೆಲ್ಲ ಅಪ್ಲೈ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ಎಲ್ಲ ಕೆಮಿಕಲ್ ಅಪ್ಲಿಕೇಶನ್ ಹೇಳ್ತಾರೆ. ಈಗ ಎಲ್ಲ ಭಾರತ ಸರ್ಕಾರ ಸಾವಯವ ಕೃಷಿಗೆ ಉತ್ತೇಜನ ಕೊಡ್ಬೇಕಂತ ಇದೆ. ಹೌದೌದು, ಅವರೆಲ್ಲ ಕೆಮಿಕಲ್ ಅಪ್ಲಿಕೇಶನ್, ಕೆಮಿಕಲ್ ರಾಸಾಯನಿಕ ಕೀಟನಾಶಕಗಳ ಬಗ್ಗೆನೆ ಹೇಳ್ತಾರೆ. ವಿಜ್ಞಾನಿಗಳು ಸ್ವಲ್ಪ ಲ್ಯಾಬ್ ಅಲ್ಲಿ ವರ್ಕ್ಔಟ್ ಮಾಡಿ ರೈತರಿಗೆ ಉಪಯೋಗ ಆಗೋ ತರ ರಾಸಾಯನಿಕ ಮುಕ್ತ ಕೃಷಿಗೆ ಉತ್ತೇಜನ ಕೊಟ್ರೆ ರೈತರಿಗೆ ಒಳ್ಳೆ ಆಗ್ಬೋದ. ಇಲ್ಲ, ನಿಮ್ಮ ಸಲಹೆ ಚೆನ್ನಾಗಿದೆ. ಅಂದ್ರೆ ಈಗ ಏನು ಹೇಳ್ತಾ ಇದಾರೆ ನಮ್ಮ ಕೃಷಿಕರು, ನಮ್ಮ ಕೃಷಿ ತಜ್ಞರು, ಸಮಗ್ರ ಪದ್ಧತಿ ಅನುಸರಿಸ್ರಿ ಅಂತಾರೆ. ಅಂದ್ರೆ ಮೊದಲನೇದಾಗಿ ಬೇರೆ ಬೇರೆ ವಿಧಾನಗಳಿದಾವೆ ಈಗ ಕೀಟ ರೋಗಗಳ ನಿಯಂತ್ರಣದಲ್ಲಿ, ಬೇರೆ ಬೇರೆ ವಿಧಾನಗಳಿದಾವೆ. ಈಗ ನಮ್ಮ ನೀವು ಭತ್ತದ ಗದ್ದೆಗೆ ಆಯಿತು, ಭತ್ತದ ಬೆಳೆನೇ ತಗೊಂಡ್ರೆ ನಿಮ್ದು ಗದ್ದೆ ತಯಾರು ಮಾಡ್ತಿರಲ್ಲ ಬೇಸಿಗೆ ಕಾಲದಲ್ಲಿ, ಕೊಯ್ಲು ಆದ್ಮೇಲೆ ಒಂದ್ಸರಿ ಬಿಸಿಲಲ್ಲಿ ಅದನ್ನ ಉಳುಮೆ ಮಾಡಿ ಬಿಡ್ಬೇಕು. ಅದಕ್ಕೆ ಮಾಗಿ ಉಳುಮೆ ಮಾಡಿ ಬಿಟ್ರೆ ಕೀಟಗಳು ರೋಗಾಣುಗಳು ಇರ್ತಾವಲ್ಲ, ಅವು ಬಿಸಿಲಿಗೆ ಸಿಕ್ಕು ಸತ್ತೋಗ್ತವೆ. ಒಂದು ಉಳುಮೆ ಮಾಡುವಾಗಲೇ ಹಿಂದೆ ಎಲ್ಲ ಎಷ್ಟು ಪಕ್ಷಿಗಳು ಬರ್ತವೆ ಅಂದ್ರೆ ಒಂದು ಐದಾರು ತರದ ಪಕ್ಷಿಗಳು ಹಾರಾಡ್ತಾ ಇರ್ತವೆ ಆ ಹುಳುಗಳನ್ನ ಹಾಯ್ ಕಂಟ್ರೋಲಕ್ಕೆ. ಮತ್ತೆ ಒಂದು ಏನ್ ಮಾಡಿದರೆ ಕೃಷಿ ತಜ್ಞರು ಅಭಿಪ್ರಾಯ ಪಟ್ಟರೋಗೆ, ನಿಮ್ಮ ಭತ್ತದ ಗದ್ದೆ ಉಳುಮೆ ಮಾಡುವಾಗ ಹೆಚ್ಚು ವಿವಿಧ ಬಗೆಯ ಪಕ್ಷಿಗಳು ಬಂದ್ರೆ ನಿಮ್ದು ಭೂಮಿ ಆರೋಗ್ಯ ತುಂಬಾ ಚೆನ್ನಾಗಿದೆ ಅಂತ. ಹೌದು, ಒಂದೇ ಪಕ್ಷಿ ಎರಡು ಪಕ್ಷಿ ಬಂದ್ರೆ ಸಾಲದು, ಎರಡು ತರದ ಪಕ್ಷಿ, ಒಂದು ನಾಲ್ಕೈದು ತರದ ಪಕ್ಷಿಗಳು ಬಂದ್ರೆ ಭೂಮಿ ಆರೋಗ್ಯ ತುಂಬಾ ಚೆನ್ನಾಗಿದೆ ಅಂತ ನೋಡಿ ಅದು ಸೂಚಿಸುತ್ತಂತೆ. ಮತ್ತೆ ಅದೊಂದು ಅದೊಂದು ಹೇಳ್ತಾರೆ. ಮತ್ತೆ ಈ ನಮ್ಮ ಬದುಗಳು ಇರ್ತಾವಲ್ಲ, ಬದುಗಳ ಮೇಲೆ ಕಳೆ ಬೆಳೆಯೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಕಳೆ ಬಂದ್ರೆ ಅಲ್ಲಿ ಮತ್ತೆ ಕೀಟಗಳು ಆಶ್ರಯ ಪಡಿತವೆ. ಆ ವಿಧಾನಗಳೆಲ್ಲ ಅನುಸರಿಸಬೇಕು ಅಂತ ಅವರು, ಅದೇ ಆ ವಿಧಾನಗಳು ಅನುಸರಿಸಬೇಕು. ಮತ್ತೆ ಈ ಸಾರ್ವಜನಿಕ ಗೊಬ್ಬರನ ನೀವು ಹೇಳಿದ್ರಲ್ಲ ಭಾಗ ಮಾಡಿಕೊಡ್ಬೇಕು. ಮತ್ತೆ ಈಗ ಜಾಸ್ತಿ ಸಾರ್ವಜನಿಕ ಕೊಟ್ರೆ ಕೀಟಗಳು ಜಾಸ್ತಿ ಆಗುತ್ತೆ, ರೋಗಗಳು ಜಾಸ್ತಿ ಆಗುತ್ತೆ, ಅದೊಂದು. ನೀರು ಕೂಡ ಎಷ್ಟು ಬೇಕು ಅಷ್ಟೇ ನಿಲ್ಲಿಸಬೇಕು. ಇವೆಲ್ಲ ಕ್ರಮಗಳು ಆದಮೇಲೆ ಕೊನೆಗೆ ರಾಸಾಯನಿಕ ಹೇಳ್ತಾರೆ. ಮತ್ತೆ ರಾಸಾಯನಿಕಗಳನ್ನು ಕೂಡ ಮಧುಕುಮಾರ್ ಯಾವಾಗ ಇದು ಮಾಡಬೇಕು ಅಂದರೆ ಅದು ಈ ಆರ್ಥಿಕ ಮಟ್ಟ ಅಂತ ಒಂದಿರುತ್ತೆ. ಒಂದು ಚದುರ ಮೀಟರ್ ಪ್ರದೇಶದಲ್ಲಿ, ಒಂದು ಮೀಟರ್ ಉದ್ದ ಒಂದು ಮೀಟರ್ ಅಗಲ ಒಂದು ಪ್ರದೇಶ ತಗೊಂಡ್ರೆ ಒಂದು ಐದು ಕೀಟಗಳಿದ್ದಾವೆ ಅಂತಂದರೆ ನೀವು ಸಿಂಪಡಣೆ ಮಾಡ್ಬೋದು. ಒಂದು ಕೀಟ ಇದ್ದಷ್ಟಕ್ಕೆ ಏನು ಸಿಂಪಡಣೆ ಮಾಡೋ ಅವಶ್ಯಕತೆ ಇರಲ್ಲ, ಅದನ್ನು ಕೂಡ ಅವರು ಹೇಳ್ತಾ ಇರ್ತಾರೆ. ಅಂತ ಬೇರೆ ಬೇರೆ ಪದ್ಧತಿಗಳಿದ್ದಾವೆ. ಜೊತೆಗೆ ಏನಂದ್ರೆ ನಿಮಗೆ ಒಂದ್ಸರಿ ಕೀಟ ರೋಗಗಳು ಬಂದ್ಮೇಲೆ ಈ ಕೆಲವು ಪದ್ಧತಿಗಳು ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಕೊಡಗು ಜಿಲ್ಲೆ ಏನಂತಂದ್ರೆ ಇಲ್ಲಿ ವಿಪರೀತ ಮಳೆ ಇರೋದ್ರಿಂದ ಸ್ವಲ್ಪ ಬೇರೆ ಪದ್ಧತಿಗಳು ಅನುಸರಿಸೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಕೆಲವು ಸಂದರ್ಭದಲ್ಲಿ. ಈಗ ಕರ್ನಾಟಕದಲ್ಲಿ ಕೊಡಗಿಗಿಂತ ಬಿಸಿಲು ನಾಡುಗಳಲ್ಲಿ ಮಳೆ ಜಾಸ್ತಿ ಆಗ್ತಾ ಇದೆ, ಆಗುತ್ತೆ ಏರ್ಪೇರಾಗಿ. ಇನ್ನೊಂದು ಏನಂತಂದ್ರೆ ಕೃಷಿ ತಜ್ಞರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದಾರೆ, ಸರ್ಕಾರನು ಕೂಡ ಒತ್ತು ಕೊಡ್ತಾ ಇದೆ ಅದಕ್ಕೆ. ಅದೇ ಒಳ್ಳೇದು. ಈಗ ನೀವು ನಿಮ್ಮ ಪರಿಸರದಲ್ಲೇ ಕೆಲವು ಗಿಡಗಳು ಇರ್ತವೆ, ಹೌದು, ನಿಮ್ಮ ಬೆಳೆಗೆ ರೋಗ ಕೀಟ ಬಂದಿರುತ್ತೆ, ರೋಗ ಬಂದಿರುತ್ತೆ, ಆದ್ರೆ ಆ ಗಿಡಗಳು ಆರೋಗ್ಯಕರವಾಗಿರ್ತವೆ ಆ ಬೆಳೆ ಪಕ್ಕದಲ್ಲೇನೆ. ಅಂತ ಗಿಡಗಳ ಎಲೆಗಳನ್ನೇ ನೀವು ಕಿತ್ಕೊಂಡು ಅರ್ದು ಕಷಾಯ ಮಾಡಿ ಸಿಂಪಡಣೆ ಮಾಡಬಹುದು ನೋಡ್ರಿ. ಅದು ಒಂದು ಈ ಸ್ವಲ್ಪ ಆ ಕಡೆ. ಮತ್ತೆ ಗಂಜು, ನಮ್ಮಲ್ಲಿ ಎಮ್ಮೆಗಳಿದ್ರೆ ಹಸುಗಳಿದ್ರೆ ಗಂಜು ಬಳಸ್ಕೋಬಹುದು, ಗಂಜುನು ಒಳ್ಳೆ ಅನುಕೂಲ ಆಗುತ್ತೆ. ಜೈವಿಕ ಗೊಬ್ಬರಗಳಿದಾವೆ ಸಾಕಷ್ಟು, ಅದಕ್ಕೆ ಟ್ರೈಕೋಡರ್ಮ ಅಂತ ಇದೆ, ಅವಲ್ಲಿ ಬೀಜೋಪಚಾರ ಮಾಡಬಹುದು. ಕೆಲವನ್ನ ಸಾವಯವ ಗೊಬ್ಬರ ಜೊತೆಯಲ್ಲಿ ನಾವು ಮಿಶ್ರ ಮಾಡಬಹುದು. ಇಂಥ ಎಲ್ಲ ವಿಚಾರವನ್ನು ಹೇಳ್ತಿರ್ತಾರೆ. ನೀವು ಹೇಳಿದಾಗೆ ಇದ್ರ ಬಗ್ಗೆನೂ ಗಮನ ಹರಿಸೋದು ಒಳ್ಳೇದು. ನಮ್ಮ ತಜ್ಞರು ಯಾರಾದರೂ ನಮ್ಮ ವಿಜ್ಞಾನಿಗಳು ಕಾರ್ಯಕ್ರಮ ಕೇಳ್ತಾ ಇದ್ದಾರೆ ಅಂದರೆ ನಮ್ಮ ಒಂದು ಅಂಶವನ್ನು ಅವರು ಮನಸ್ಸಿನಲ್ಲಿ ಇಟ್ಕೊಳ್ತಾರೆ ಅಂತ ನಾವು ಕೂಡ ಭಾವಿಸ್ತೀನಿ. ನಾವು ಕೂಡ ಅದ್ರ ಬಗ್ಗೆ ಪ್ರಯತ್ನ ಪಡ್ತೀವಿ. ಈಗ ಮಧುಕುಮಾರ್ ಈಗ ಸಮಯ ಆಗ್ತಾ ಬಂತು. ಈಗ ಟ್ರೈಕೋಡರ್ಮ ವಿರಿಡೆ ಅಂತ ನಾನು ಹೇಳಿದೆ, ಟ್ರೈಕೋಡರ್ಮ ಅಂತ ಏನಕ್ಕಾಗಿ ಬಳಸ್ತಾರೆ ಅದನ್ನ? ಅದೇ ಅದು ಏನಂತಂದ್ರೆ ಮಿಲಿ ಬಗ್ಸ್ ಅದು ಇದೆಲ್ಲ ಬರ್ದಾಗೆ ನಮ್ ಕಾಫಿಗೆ ಇದು ಇದ್ರ ಜೊತೆ ಮಿಕ್ಸ್ ಮಾಡಿ ಹಾಕಿದ್ರೆ ಮಿಲಿ ಬಗ್ಸ್ ಅಂತದೆಲ್ಲ ಕಂಟ್ರೋಲ್ ಆಗುತ್ತೆ. ಮಿಲಿ ಬಗ್ಸ್ ಅನ್ನೋದಕ್ಕಿಂತ ಅದು ಮುಖ್ಯವಾಗಿ ಜೈವಿಕ ಶಿಲೀಂದ್ರ ನಾಶಕ ಅಂತಾರೆ, ಮಣ್ಣಿಂದ ಬರೋ ರೋಗಗಳನ್ನ ತಡೆಯುತ್ತದು. ಕಾಳುಮೆಣಸಿನಲ್ಲಿ ಕಾಳುಮೆಣಸಿನಲ್ಲಿ ಈಗ ಬುಡಕೊಳೆ ರೋಗ ಅಂತಾರಲ್ಲ, ಅಂತವಕ್ಕೆಲ್ಲ ಚೆನ್ನಾಗಿ ಪರಿಣಾಮಕಾರಿ ಕೆಲಸ ಮಾಡುತ್ತೆ. ಸರಿ ಮಧುಕುಮಾರ್, ಈಗ ಸಮಯ ಮುಗಿತಾ ಬಂತು ನಮ್ದು. ಧನ್ಯವಾದಗಳು ಕರೆ ಮಾಡಿದ್ಕೆ, ನಿಮ್ಮ ಸಲಹೆಗಳು ಕೂಡ ಸ್ವಾಗತ. ವಿನೋದಿನ ಕಾಫಿ ಧಾರಣೆ ಸ್ವಲ್ಪ ಕೊಡ್ತೀರಾ? ಸರಿ ಸರ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 15,800 ರೂಪಾಯಿಂದ 16,000 ರೂಪಾಯಿ, ಅರಬಿಕಾ ಚೆರಿ 10,100 ರೂಪಾಯಿಂದ 10,400 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 17,100 ರೂಪಾಯಿಂದ 17,700 ರೂಪಾಯಿ, ರೋಬಸ್ಟಾ ಚೆರಿ 10,300 ರೂಪಾಯಿಂದ 10,700 ರೂಪಾಯಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಚೇರಳ ಶ್ರೀಮಂಗಲ ಗ್ರಾಮದ ಅಯ್ಯನ್ರ ದಿವಂಗತ ಬೆಳ್ಯಪ್ಪ ಅವರ ಪತ್ನಿ ಸೀತಮ್ಮ ಇಂದು ನಿಧನರಾದರು. 88 ವರ್ಷ ಪ್ರಾಯದ ಅಯ್ಯನ್ರ ಸೀತಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಚೇರಳ ಶ್ರೀಮಂಗಲ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಚೆಂಬೆಬೆಳ್ಳೂರು ಗ್ರಾಮದ ಮಾರಿಯಮ್ಮ ಕಾಲೋನಿ ವಾಸಿ ಶ್ರೀಮತಿ ವಿಮಲಾ ಅವರು ತಮ್ಮ 72ನೇ ವರ್ಷ ಪ್ರಾಯದಲ್ಲಿ ಇಂದು ಬೆಳಗ್ಗೆ ನಿಧನರಾದರು. ವಿಮಲಾ ಇವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 8 ಗಂಟೆಗೆ ವಿರಾಜಪೇಟೆಯ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜಂಪೆ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜಂಪೆ ಓದ್ತಾ ಇರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜಂಪೆನ ವಿವರ: ಮಡಿಕೇರಿ ದಸರಾ ಆಚರಣೆಗೆ ಸಂಬಂಧಪಟ್ಟ ಹಂಗೆ ದಶಮಂಟಪ ಮತ್ತೆ ಕರಗ ಉತ್ಸವ ಸಮಿತಿನ ಮತ್ತೆ ಪದಾಧಿಕಾರಿಗಳ ಜೊತೆ ಜಿಲ್ಲಾಧಿಕಾರಿ ವೆಂಕಟರಾಜ ಅವು ಇಂದು ಸಭೆ ನಡೆಸಿದವು. ಸಭೆನ ಶುರುಳಿ ಮಡಿಕೇರಿ ಪೇಟೆನ ಮಂಟಪಗ ಹೋವ ದಾರಿ ಮತ್ತೆ ವೇಳಾಪಟ್ಟಿನ ಬರವಣಿಗೆ ಬಗೆಲಿ ಮಾಹಿತಿ ಒದಗಿಸುವ ಹಂಗೆ ಸಲಹೆ ಕೊಟ್ಟು ಧ್ವನಿವರ್ಧಕ ಬಳಕೆಗೆ ಸಂಬಂಧಪಟ್ಟ ನಿಯಮಗಳನ್ನ ಪಾಲಿಸುವಂತಾಕುತ್ತ ಅವು ಹೇಳದು. ಮಡಿಕೇರಿ ದಸರಾ ಸಂಸ್ಕೃತಿ ಸಂಪ್ರದಾಯ ಆಚರಣೆ ಸಂಬಂಧ ರಾಜ್ಯದ ಹೊರಗಡೆ ಕೂಡ ತಿಳಿಯುವಂತಾಕುತ್ತ ಹಂಗೆ ಮುಂದಿನ ದಿನಲಿ ಪಠ್ಯ ಪುಸ್ತಕಕ್ಕೆ ಸೇರ್ಪಡೆ ಆಗುವ ಸಾಧ್ಯತೆ ಹುಟ್ಟೂತ ಜಿಲ್ಲಾಧಿಕಾರಿಗ ಕಿವಿಮಾತು ಕೊಟ್ಟೋ. ಈ ಹೊತ್ತುಲಿ ದಶಮಂಟಪ ಸಮಿತಿನ ಕಾರ್ಯದರ್ಶಿ ಯೋಗೇಶ್ ರಂಜಿತ್ ಸೇರಿದಂಗೆ ಇದಕ್ಕೆ ಸಂಬಂಧಪಟ್ಟವು ಹಾಜರಿದ್ದೋ. ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಮೈಸೂರು ವಿಭಾಗದ ಉಪಾಧ್ಯಕ್ಷರಾಗಿ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವು ಸೆಪ್ಟೆಂಬರ್ 26ರಂದು ಅಂದರೆ ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಹಮ್ಮಿಕೊಂಡಳು. ನಾಳೆ ಹೊತ್ತಾರೆ 11 ಗಂಟೆಗೆ ಪ್ಯಾಟಿನ ಜಿಲ್ಲಾ ಪಂಚಾಯಿತಿ ಸಭಾವಾಡಲಿ ಪಂಚ ಗ್ಯಾರಂಟಿ ಯೋಜನೆಗಳ ಬಗೆಲಿ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸುವೆ. ಅಂದೇ ಮಧ್ಯಾಹ್ನ 12 ಗಂಟೆಗೆ ಪಂಚ ಗ್ಯಾರಂಟಿ ಫಲಾನುಭವಿಗಳೊಟ್ಟಿಗೆ ಸಂವಾದ ನಡೆಸುವೆ. ಆಮೇಲೆ 1 ಗಂಟೆಗೆ ಸುದ್ದಿಗೋಷ್ಠಿ ನಡೆಸುವೆತ ಆಪ್ತ ಕಾರ್ಯದರ್ಶಿಗ ಮಾಹಿತಿ ಕೊಟ್ಟಳು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮಡಿಕೇರಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ 1855ನೇ ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿನ ಬೆಟ್ಟಗೇರಿ ವಲಯ ಹಂಗೆ ಹತ್ರದ ಸಂಘ ಸಂಸ್ಥೆಗಳ ಕೂಡುಕೂಟಂದ ಚೇರಂಬಾಣೆಯ ಗೌಡ ಸಮಾಜಲಿ ಮಧ್ಯವರ್ಜನ ಶಿಬಿರ ಕುಟುಂಬ ದಿನ ಮತ್ತೆ ಆಖಿರಿ ಜಂಬರ ನಡೆದು ಸುಮಾರು 55 ಶಿಬಿರಾರ್ಥಿಗ 8 ದಿನಗಳ ಕಾಲ ಇದ್ದು ಭಾರಿ ಪೊರ್ಲಿನ ಜೀವನಕ್ಕೆ ಕಾಲಿಟ್ಟಳೋತ ಗೊತ್ತಾಗುಟ್ಟು ಈ ಕಾರ್ಬರ್ಲಿ ಶ್ರೀ ಕೊಡಪಾಲ್ ಗಣಪತಿ ಅವು ಅಧ್ಯಕ್ಷರು ಗೌಡ ಸಮಾಜ ಚೇರಂಬಾಣೆ ಸೇರಿದಂಗೆ ಇದಕ್ಕೆ ಸಂಬಂಧಪಟ್ಟವು ಕೂಡಿಯಾಡಿದ್ದು 2024-25ನೇ ಸಾಲಿನ ತಾಲ್ಲೂಕು ಮಟ್ಟದಲ್ಲಿ ಗೆದ್ದ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ 26ರಂದು ಅಂದರೆ ನಾಳೆಯಿಂದ ಕೂಡಿಗೆ ಕ್ರೀಡಾ ಶಾಲೆನ ಆಟದ ಬಾನೆಯಲ್ಲಿ ನಡೆದದೇತ ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರು ವಿಟಿ ವಿಸ್ಮಯ್ ಅವು ತಿಳಿಸಿಯೋಳು. ಹಾಕತ್ತೂರು ಗ್ರಾಮದ ಸರ್ಕಾರಿ ಹೈಸ್ಕೂಲ್ನ 2023-24ನೇ ಸಾಲಿನ 10ನೇ ತರಗತಿಯಲ್ಲಿ ಓದ್ತಿದ್ದ ಬಿಎಸ್ ಪೃಥ್ವಿ ವಿಜ್ಞಾನ ಶಿಕ್ಷಕಿ ಎಂ ವನಜಾ ಅವರ ಮಾರ್ಗದರ್ಶನದಲ್ಲಿ ಕಾಳ್ಮೆಣಸು ಶುದ್ದೀಕರಿಸಿದ ಯಂತ್ರದ ಪರಿಕಲ್ಪನೆ ರಾಷ್ಟಮಟ್ಟದಲ್ಲಿ ಇನ್ಸ್ಪೈರ್ ಮಾನಕ್ ಅವಾರ್ಡ್ಗೆ ಆಯ್ಕೆಯಾಗುಟ್ಟು ಪೃಥ್ವಿ ಪ್ಯಾಟೆನ ಸಂತ ಮೈಕಲರ ಕಾಲೇಜಿನ ಶುರುವಿನ ವರ್ಷದ ವಿದ್ಯಾರ್ಥಿ. ಈ ಕೂಡೆ ಮೇಕಿರಿ ಗ್ರಾಮದ ಬಿಲ್ಲವರ ನಂದಕುಮಾರ್ ಮತ್ತೆ ಶಶಿಕಲಾ ದಂಪತಿಯ ಮಗಳು. ಭಾಗಮಂಡಲ ಹೋಬಳಿ ಕರಿಕೆ ಗ್ರಾಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾವಾಡಿಲಿ ನಾಳೆ ನಡೆಸಕ್ಕಿದ್ದ ಪಿಂಚಣಿ ದಿನ ಕಾರ್ಯಕ್ರಮನ ಕಾರಣಾಂತರದಿಂದ ಮುಂದೂಡಲಾಗುತ್ತ ಮಡಿಕೇರಿ ತಹಶೀಲ್ದಾರ್ ಪ್ರವೀಣ್ ಕುಮಾರ್ ಅವು ಮಾಹಿತಿ ಕೊಟ್ಟಳು. ಕಾಲೇಜ್ ಶಿಕ್ಷಣ ಇಲಾಖೆ ವಿರಾಜಪೇಟೆ ಸರ್ಕಾರಿ ಶುರುವಿನ ದರ್ಜೆ ಕಾಲೇಜ್ ಎನ್ಎಸ್ಎಸ್ ರೋವರ್ಸ್ ಮತ್ತೆ ರೇಂಜರ್ಸ್ ಹಂಗೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಇವರ ಕೂಡುಕೂಟಂದ ವಿಪತ್ತು ನಿರ್ವಹಣಾ ತರಬೇತಿ ಕಾರ್ಯಾಗಾರ 27ರಂದು ಹೊತ್ತಾರೆ 10:30ಗೆ ಕಾಲೇಜ್ ಸಭಾಭಾಡಿಲಿ ನಡೆದಿದೆ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳೆಯರ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಿರಿಯ ನಾಗರಿಕರ ಸ್ವಯಂ ಸೇವಾ ಸಂಸ್ಥೆ ಹಂಗೆ ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರ ಕೂಡುಕೂಟಂದ 1ರಂದು ಹೊತ್ತಾರೆ 10:30ಗೆ ಪ್ಯಾಟೆನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಬರಹಗಾರರ ಮತ್ತೆ ಕಲಾವಿದರೊಟ್ಟಿಗೆ ಸಂವಾದ ಕಾರ್ಬರ್ 29ರಂದು ಹೊತ್ತಾರೆ 10:30ಗೆ ಪ್ಯಾಟೆನ ಕೊಡಗು ಗೌಡ ಸಮಾಜದ ಸಭಾಭಾಡಲಿ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಸದಾನಂದ ಮಾವುಜಿ, ಮಡಿಕೇರಿ ಗ್ರಾಮಾಂತರ ಆರಕ್ಷಕ ಠಾಣೆ ವೃತ್ತ ನಿರೀಕ್ಷಕರು ಉಮೇಶ್ ಉಪ್ಪಳಿಗೆ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪುಟ್ಟವು ಕೂಡಿಯಾಡುವೆ. 66 ಬಾರ್ 11 ಕೆವಿ ಪೊನ್ನಂಪೇಟೆ ವಿದ್ಯುತ್ ಹಂಚುವ ಕೇಂದ್ರದ ಹೊರಹೋವ F5 ಪಾಲಿಬೆಟ್ಟ, F7 ಗೋಣಿಕೊಪ್ಪ, F4 ತಿತಿಮತಿ, F9 ಹಾಕತ್ತೂರು, E10 ಹೈಸೊಡ್ಲೂರು ಮಾರ್ಗಲಿ ರಿಪೇರಿ ಕೆಲಸ ಇರ್ದರಂದ ಹೊತ್ತಾರೆ. ನಾಳೆ 10 ಗಂಟೆಯಿಂದ ಹಿಂಬೊತ್ತು 5 ಗಂಟೆಗೆ ಮುಟ್ಟ ಅತ್ತೂರು, ಗದ್ದೆಮನೆ, ಹೊಸೂರು, ಬೆಟ್ಟಗೇರಿ, ಪಡಿಕಲ್ಲು, ಅರವತ್ತೊಕ್ಲು, ಕೈಕೇರಿ, ಹರಿಶ್ಚಂದ್ರಪುರ, ಮೈಸೂರಮ್ಮ ಕಾಲೋನಿ, ನೋಕ್ಯ, ಎಡಪಾಲ, ದೇವರಪುರ, ಮಾಯಮುಡಿ, ಧನುಗಾಲ, ಬಾಲಾಜಿ, ಕೆ ಬೈಗೂಡು, ಕುಂದ, ಹೊಸಕೋಟೆ, ಸಿಗೆತೋಡು, ಕಳತ್ಮಾಡು, ಹಲ್ಲಿಗಟ್ಟು, ಕುಂದ, ಹುದಿಕೇರಿ, ಕೊಣಂಗೇರಿ, 7ನೇ ಮೈಲು, ಕಾನೂರು ಹಂಗೆ ಸುತ್ತಮುತ್ತ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಸಿಸ್ಕ್ ಅಧಿಕಾರಿಗ ಕೇಳಿಕೊಂಡಳು. ಇಲ್ಲಿಗೆ ಸುದ್ದಿ ಚುಂಪೆ ಮುಕ್ತ. ಸುದ್ದಿ ಚುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಮಡಿಕೇರಿ. ಮಕ್ಕಂದೂರು ಗ್ರಾಮ ಪಂಚಾಯತಿಯ 2024-25 ಸಾಲಿನ ಗ್ರಾಮ ಸಭೆ ನಾಳೆ ಗುರುವಾರ ಪೂರ್ವಾಹ್ನ 11 ಗಂಟೆಗೆ ಮಕ್ಕಂದೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ರಮೇಶ್ ಬಿಎನ್ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಪಂಚಾಯತಿ ವ್ಯಾಪ್ತಿಯ ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಮಕ್ಕಂದೂರು ಪಂಚಾಯತಿ ಪ್ರಕಟಣೆ ಕೋರಿದೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಪ್ಯಾಲೇಸ್ ಸ್ಕೋಡಾ ವತಿಯಿಂದ ಕೊಡಗಿನ ಜನತೆಗೆ ಶುಭ ಸುದ್ದಿ. ಇದೀಗ ನ್ಯೂ ಸ್ಕೋಡಾ ಕುಶಾಕ್ 10.89 ಲ್ಯಾಕ್ಸ್ ನಿಂದ ಆರಂಭ, ಹಾಗೂ ಸ್ಕೋಡಾ ಸ್ಲಾವಿಯಾ 10.69 ಲ್ಯಾಕ್ಸ್ ನಿಂದ ಆರಂಭ. ಇದರೊಂದಿಗೆ 6 ಏರ್ ಬ್ಯಾಗ್, ಬೆಸ್ಟ್ ಆಫರ್ ಫಾರ್ ದ ಮಂತ್, ಅಪ್ ಟು 1 ಲ್ಯಾಕ್ ಡಿಸ್ಕೌಂಟ್, ಎಕ್ಸ್ಚೇಂಜ್ ಬೆನಿಫಿಟ್ಸ್, 3 ವರ್ಷಗಳ ಫ್ರೀ ಸರ್ವಿಸ್ ಪ್ಯಾಕೇಜ್, ಜೊತೆಗೆ 4 ವರ್ಷ ವ್ಯಾರಂಟಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಪ್ಯಾಲೇಸ್ ಸ್ಕೋಡಾ, ನೆಕ್ಸ್ಟ್ ಟು ವೆಸ್ಟ್ ಸೈಡ್, ಕುವೆಂಪು ನಗರ, ಮೈಸೂರು. ಕಾಲ್ 9742208080. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. Dear esteemed listeners, with the divine blessings of Paramapujya Jagatguru Padma Bhushana Puraskrita Shri Shri Shri Dr. Balagangadharanatha Mahaswamiji and under the guidance of our esteemed Chancellor, His Holiness Jagatguru Shri Shri Shri Dr. Nirmalanandanatha Mahaswamiji, Adi Chinchanagiri University is proud to announce that we have achieved NAC A+ status, a testament to our unwavering commitment to providing exceptional education and fostering a nurturing environment for our students. We have established ourselves as a trusted brand in academia. For the best education and the bright future of your children, let the first choice be Adi Chinchanagiri University, BG Nagara, Mandya District. ಬಲ್ಲಮಾವಟಿ ಗ್ರಾಮ ಪಂಚಾಯತಿಯ 2024-25 ಸಾಲಿನ ಗ್ರಾಮ ಸಭೆ ನಾಳೆ ಗುರುವಾರ ಪೂರ್ವಾಹ್ನ 11 ಗಂಟೆಗೆ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಶಾಂತಿ ಪೂವಯ್ಯ ಅವರ ಅಧ್ಯಕ್ಷತೆಯಲ್ಲಿ ಬಲ್ಲಮಾವಟಿ ಪಿಂಚಣಿದಾರರ ಸಂಘದ ಕಟ್ಟಡದಲ್ಲಿ ನಡೆಯಲಿದೆ. ಸಾರ್ವಜನಿಕರೆಲ್ಲ ಗ್ರಾಮ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಬಲ್ಲಮಾವಟಿ ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186. ಕಡಗದಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳ ವಾರ್ಡ್ ಸಭೆಗಳ ದಿನ ನಿಗದಿಯಾಗಿದ್ದು ದಿನಾಂಕ 26ರಂದು ಪೂರ್ವಾಹ್ನ 10:30 ಗಂಟೆಗೆ ಕಡಗದಾಳು ಗ್ರಾಮದ ವಾರ್ಡ್ ಸಭೆ ಶ್ರೀಮತಿ ಗೀತಾ ಕೆ ಅವರ ಅಧ್ಯಕ್ಷತೆಯಲ್ಲಿ ಪಂಚಾಯತಿ ಕಚೇರಿಯಲ್ಲಿ. ದಿನಾಂಕ 26ರಂದು ಪೂರ್ವಾಹ್ನ 3:30 ಗಂಟೆಗೆ ಕತ್ತಲಗಾಡು ವಾರ್ಡ್ ಸಭೆ ಶ್ರೀಮತಿ ಪುಷ್ಪಾವತಿ ರೈ ಬಿಆರ್ ಅವರ ಅಧ್ಯಕ್ಷತೆಯಲ್ಲಿ ಕತ್ತಲಗಾಡು ಅಂಗನವಾಡಿ ಕೇಂದ್ರದಲ್ಲಿ ನಡೆಯಲಿದೆ. ದಿನಾಂಕ 27ರಂದು ಪೂರ್ವಾಹ್ನ 10:30 ಗಂಟೆಗೆ ನೀರುಕೊಲ್ಲಿ ವಾರ್ಡ್ ಸಭೆ ಶ್ರೀಮತಿ ರೋಹಿಣಿ ಎಂಬಿ ಅವರ ಅಧ್ಯಕ್ಷತೆಯಲ್ಲಿ ಅಲ್ಲಿಯ ಅಂಗನವಾಡಿ ಕೇಂದ್ರದಲ್ಲಿ. ದಿನಾಂಕ 27ರಂದೇ ಅಪರಾಹ್ನ 3:30 ಗಂಟೆಗೆ ಬೊಯ್ಕೇರಿ ಗ್ರಾಮದ ವಾರ್ಡ್ ಸಭೆ ಅಲ್ಲಿಯ ಸಮುದಾಯ ಭವನದಲ್ಲಿ ಶ್ರೀ ಜಯಣ್ಣ ಬಿಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಆಯಾ ವಾರ್ಡ್ನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ವಾರ್ಡ್ ಸಭೆಗೆ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕಡಗದಾಳು ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಕೊಡವ ಸಂಸ್ಥೆ ಅಮ್ಮತ್ತಿ ಒಂಟಿ ಅಂಗಡಿ ಇದಂಡ ಆದ ನೆಲೆ ಕೈಪೋದ ನಮ್ಮೆರ ಮಾರಿಪತ್ಲು ಸಾರ್ವಜನಿಕ ಅಂಗಕ್ಕ ತೆಂಗಕ್ಕ ಬುಡಿಬೆಪ್ಪ ಪೈಪೋಟಿ ಇದೇ ತಿಂಗ ಇರೋ ತಾರಂಗ ಬ್ಯಾಳಾಚ ಪೊಲಕ 10 ಗಂಟೆಕ್ ಸಂಸ್ಥೆ ಆವರಣತ್ಲು ನಡಪ. 0.22 ರೈಫಲ್ ನಡಪ. ಈ ಪೈಪೋಟಿಲು ಗದ್ದ ಇಂಗಕ್ಕ ಆಕರ್ಷಕ ಟ್ರೋಫಿ ಪಿಂಜಾ ಕ್ಯಾಶ್ ಪ್ರೈಸ್ ಉಂಡು. ಸಾರ್ವಜನಿಕ ಅಂಗೆಲ್ಲ ಏರ ಕಣಕ್ಲು ಕೂಡಿಯಾಡೋಣಂದು ಕೇಟಿತ್ತು. ಏರ ವಿವರಕ್ಕೆ ಸಂಪರ್ಕಿಸಿಡಿ ಮೊಬೈಲ್ 9141972041 ಇಲ್ಲೆಂಗೆ 9449146815. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. സുദ്ധി സമാചാര ഓദ്യനുള്ള മാച്ചിമാട ഹർഷ ദേവയ്യ ജില്ലയില് ബൂവക്കായത്തുള്ള പൗരകാർമ്മികങ്ങ വാസമുള്ള വസതിഗൃഹത്തിന് പരിശീലനം നടത്തിയിട്ട് പുതിയ വസതിഗൃഹ കെട്ടുവക്ക് പ്രസ്താവന ഒപ്പിച്ചിടുവനക്ക് സംബന്ധപ്പെട്ട അധികാരിയക്ക് ജില്ലാധികാരി വെങ്കടരാജ സൂചന കൊടുത്തത് ജില്ലാധികാരി കച്ചേരി സഭാപാടിൽ ഇന്ന് നടന്ന് അനുസൂചിത ജാതി പിന്നെ പങ്കെടുത്ത മേലെ നിർബന്ധ ദൌർജന്യത്തിന് തടപ്പക്ക് രചന മാടുന്ന ജില്ലാ ജാഗ്രതി പിന്നെ ഉസ്തുവാരി സമിതി സഭയുടെ കുറവുകാരിക്ക് വഹിച്ചേണ്ട ഉത്തക്ക് പറഞ്ഞത് സഭയിൽ ഹാജരിഞ്ച സമിതി സദസ്യങ്ങ ജില്ലയുടെ ബോരബോര ജാഗത്തുള്ള പൗരകാർമ്മികങ്ങളുടെ സമസ്യ മീത സഭയ്ക്ക് മാഹിതി കൊടുത്തത് ജില്ലാ പഞ്ചായത്ത് സിഇഒ ആനന്ദ് പ്രകാശ് മീന കൂടുന്നനക്ക് ബോരബോര ഇലാഖയുടെ അധികാരി ഹാജരിഞ്ച സഭയിൽ സമാജ കല്യാണ ഇലാഖയുടെ ഉപനിർദ്ദേശകങ്ങളാണ് ശേഖർ സബര നെറാവളിന് ഒപ്പിച്ചിട്ടത് ഇതിഹാസ കളി